ಶಾಂತಿಯ ಮನೆ ಸಂತೋಷವದಿಯ ಮನೆ ಅಂತೂ ಬಲ್ಲವರಿಗೆ ಕಾಡು ಮನೆ ಅಂತೂ ಬಲ್ಲವರಿಗೆ ಕಾಡು ಮನೆ ಹುಟ್ಟಿ ತ್ವಂತ್ವದೆ ಮನೆ ತ್ವಂತ ಖಯ ಮನೆ ಹುಟ್ಟಿ ತ್ವಂತ್ವದೆ ಮನೆ ತ್ವಂತ ಖಯ ಮನೆ ಎತ್ತಿದರೆ ಮನೆ ಹುಟ್ಟಿ ತ್ವಂತ್ವದೆ ಮನೆ